ಕೆಲವೊಂದು ಕೀಟಗಳು ಸಣ್ಣ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಬಹುದು, ಕೆಲವೊಂದು ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಬಹುದು. ಆದರೆ ಈ ಟೊಮೆಟೊದಲ್ಲಿ ಹಣ್ಣು ಕೊರೆಯುವ ಹುಳ ಇದು ಒಂದು ಪ್ರಮುಖವಾದಂತಹ ಕೀಟ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊಗೆ ಬಾಧೆಯನ್ನು ಉಂಟು ಮಾಡುತ್ತೆ. ಇದರಿಂದ ಇಳುವರಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕುಂಠಿತ ಆಗುವ ಒಂದು ಸಾಧ್ಯತೆ ಇರುತ್ತೆ. ಈ ಟೊಮೆಟೊ ಹಣ್ಣು ಕೊರೆಯುವ ಮೊದಲ ಹಂತದ ಮರಿ ಹುಳುಗಳು ಇವು ಏನ್ಮಾಡ್ತವೆ ಅಂತೇಳಿದ್ರೆ, ಸಾಮಾನ್ಯವಾಗಿ ಹೂವು ಮತ್ತು ಹೂವಿನ ಮೊಗ್ಗುಗಳನ್ನು ಇವು ತಿಂತವೆ. ಇದರಿಂದ ಏನಾಗುತ್ತೆ, ಹೂವು ಮತ್ತು ಹೂವು ಮೊಗ್ಗುಗಳು ಉದುರುವ ಒಂದು ಸಾಧ್ಯತೆಯನ್ನು ಕೂಡ ಇರುತ್ತೆ. ನಂತರ ಈ ಬೆಳೆದಂತಹ ಮರಿ ಹುಳುಗಳು ಅವು ಹಣ್ಣನ್ನು ಕೊರೆದು ಒಳಭಾಗವನ್ನೆಲ್ಲ ತಿಂತವೆ. ಈ ಹಣ್ಣನ್ನು ಕೊರೆದು ತಿನ್ನುವಾಗ ಈ ಹುಳುವಿನ ದೇಹದ ಅರ್ಧ ಭಾಗ ಹಣ್ಣಿನ ಒಳಗಡೆ ಇರುತ್ತೆ, ಇನ್ನು ಅರ್ಧ ಭಾಗ ಹಣ್ಣಿನ ಹೊರಗಡೆ ಕಾಣಿಸ್ತಾ ಇರುತ್ತೆ. ಇದು ಈ ಒಂದು ಕೀಟದ ಒಂದು ಹಾನಿಯ ಲಕ್ಷಣ. ಈ ಒಂದು ಕೀಟದ ನಿರ್ವಹಣೆಗೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಈ ಅದರಲ್ಲಿ ಪ್ರಮುಖವಾಗಿ ಈ ಟೊಮೆಟೊ ಬೆಳೆಯಲ್ಲಿ ಪ್ರತಿ ಎರಡು ಸಾಲು ಟೊಮೆಟೊ ಮಧ್ಯಭಾಗದಲ್ಲಿ ಒಂದು ಸಾಲು ಮೂಲಂಗಿಯನ್ನು ಅಂತರ ಬೆಳೆಯಾಗಿ ಬೆಳೀತಕ್ಕಂಥದ್ದು. ಈ ರೀತಿ ಮೂಲಂಗಿಯನ್ನು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಈ ಒಂದು ಕೀಟವನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಇದಲ್ಲದೆ 25 ಸಾಲು ಟೊಮೆಟೊ ಆದಮೇಲೆ ಒಂದು ಸಾಲು ಚೆಂಡುವನ್ನು ಆಕರ್ಷಕ ಬೆಳೆಯಾಗಿ ಬೆಳೀತಕ್ಕಂಥದ್ದು. ಈ ಚೆಂಡುವನ್ನು ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಚೆಂಡು ಹೂವಿಗೆ ಈ ಒಂದು ಹಣ್ಣು ಕೊರೆಯುವ ಹುಳುವಿನ ಪ್ರೌಢ ಕೀಟಗಳು ಇವು ಆಕರ್ಷಣೆ ಆಗ್ತವೆ. ಆಕರ್ಷಣೆ ಆಗಿ ಬಂದು ಅಲ್ಲೇ ಚೆಂಡು ಹೂವಿನ ಮೇಲೆ ತಮ್ಮ ಮೊಟ್ಟೆಯನ್ನು ಇಡ್ತವೆ. ಮೊಟ್ಟೆ ಅಲ್ಲೇ ಇಡ್ತವೆ, ನಂತರ ಮೊಟ್ಟೆ ಹೊಡೆದು ಮರಿ ಹುಳುಗಳ ವೃದ್ಧಿಯಾಗ್ಬಿಟ್ಟು ಅವು ಅಲ್ಲೇ ಚೆಂಡು ಹೂವನ್ನೇ ತಿಂದು ಅವು ಜೀವನ ಮಾಡ್ತಿರ್ತವೆ. ಆದ್ದರಿಂದ ಈ ಒಂದು ಟೊಮೆಟೊದಲ್ಲಿ ಈ ಒಂದು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಈ ರೀತಿ ಚೆಂಡು ಹೂವನ್ನು ಆಕರ್ಷಕ ಬೆಳೆಯಾಗಿ ಬೆಳೀತಕ್ಕಂಥದ್ದು. ನಂತರ ಇದಲ್ಲದೆ ಕೆಲವೊಂದು ಶಿಲೀಂಧ್ರ ಮೂಲದ ಜೈವಿಕ ಕೀಟನಾಶಕ ನ್ಯೂಮೋರಿಯಾ ರಿಲೇ ಅಂತ ಒಂದು ಜೈವಿಕ ಕೀಟನಾಶಕ ಇದೆ. ಇದನ್ನು ಸುಮಾರು 1 ಲೀಟರ್ ನೀರಿಗೆ 1-2 ಗ್ರಾಂನಂತೆ ಬೆರೆಸಿಬಿಟ್ಟು ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು ಇದು ಒಂದು. ನಂತರ ಇದಲ್ಲದೆ ಇನ್ನೊಂದು ಜೈವಿಕ ಕೀಟನಾಶಕ ವೈರಸ್ ಮೂಲದ ನಂಜು ರೋಗ ಬೀಜಾಣು ಅಂತ ಕರಿತೀವಿ ಅಥವಾ NPV ಅಂತ ಕರಿತೀವಿ. ಅದನ್ನು ಕೂಡ ನಾವು ಸುಮಾರು 1 ಎಕರೆಗೆ 100 LE ಆ ಒಂದು ಪ್ರಮಾಣದಲ್ಲಿ ನೀರಿನಲ್ಲಿ ಒಂದು ಸುಮಾರು 1 ಎಕರೆ ಪ್ರದೇಶಕ್ಕೆ 250 ಲೀಟರ್ನಷ್ಟು ದ್ರಾವಣ ಬೇಕಾಗುತ್ತೆ. ಅಷ್ಟು ಪ್ರಮಾಣದ ನೀರಿಗೆ ಸುಮಾರು 100 LE ಈ ಒಂದು NPV ಬೆರೆಸಿ ಸಿಂಪರಣೆ ಮಾಡ್ತಕ್ಕಂಥದ್ದು. ನಂತರ ಇದಲ್ಲದೆ 10% ಹಾನಿಯ ಚಿಹ್ನೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ 4% ಬೇವಿನ ಬೀಜದ ಕಷಾಯವನ್ನು ಕೂಡ ಸಿಂಪರಣೆ ಮಾಡಿ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಸುಮಾರು ಈ ಒಂದು ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣ ಬೇಕಾಗುತ್ತೆ. ಈ ಒಂದು ಬೇವಿನ ಬೀಜ ಸುಮಾರು ಎಕರೆಗೆ 16-20 kg ಸಿಪ್ಪೆ ಸಹಿತ ಬೇವಿನ ಬೀಜ ಬೇಕಾಗುತ್ತೆ. ಈ ಒಂದು ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡೋದ್ರಿಂದನೂ ಕೂಡ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ನಂತರ ಈ ಒಂದು ಕೀಟದ ಬಾಧೆ ತೀವ್ರವಾಗಿ ಕಂಡು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ರಾಸಾಯನಿಕ ಕೀಟನಾಶಕಗಳನ್ನು, ಅದರಲ್ಲಿ ಈಗ ಕ್ಲೋರೋಪೈರಿಫಾಸ್ ಇರ್ಬೋದು ಅಥವಾ ಕ್ಯುನಾಲ್ಫಾಸ್ ಇರ್ಬೋದು ಅಥವಾ ಕ್ಲೋರಾಂಟ್ರಿಲ್ಪ್ರೋಲ್ ಇರ್ಬೋದು, ಇದರಲ್ಲಿ ಯಾವುದಾದ್ರು ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಟೊಮೆಟೊದಲ್ಲಿ ಕಂಡು ಬರ್ತಕ್ಕಂಥ ಹಣ್ಣು ಕೊರೆಯುವ ಹುಳುವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ನಂತರ ಹೆಚ್ಚಿನ ಮಾಹಿತಿಗಾಗಿ 9080838376 ಈ ಒಂದು ನಂಬರಿಗೆ ಸಂಪರ್ಕ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ₹35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ₹50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇನ್ನು ಮುಂದೆ ಕೇಳಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಎ ವೈ ಹೂಗಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ಸಂಶೋಧನಾ ಕೇಂದ್ರದ ಮುಖ್ಯ ಬೇಸಾಯ ತಜ್ಞರಾದ ಡಾಕ್ಟರ್ ಎ ವೈ ಹೂಗಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಸರ್, ನಮ್ಮ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಸಾಕಷ್ಟು ಜನ ರೈತರು ಭತ್ತನ ಬೆಳೀತಾರೆ. ಸರ್, ಸಾಕಷ್ಟು ಜನ ಬೇರೆ ಬೇರೆ ಪದ್ಧತಿಗಳಲ್ಲಿ ಬೆಳೀತಾರೆ. ಕೆಲವರು ನಾಟಿ ಪದ್ಧತಿಯಲ್ಲಿ ಬೆಳೀತಾರೆ, ಕೆಲವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೀತಾರೆ. ಈ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳು ಕೆಲವು ರೈತರು ಬೆಳೀತಾರೆ. ಈ ಶ್ರೀ ಪದ್ಧತಿ ಅಂದರೆ ಏನು ಸರ್? ಸೊ ಮುಖ್ಯವಾಗಿ ರೈತ ಬಾಂಧವರಿಗೆ ಹೇಳ ಬಯಸೋದೇನೆಂದರೆ, ಬಹಳಷ್ಟು ಜನರು ರೈತರಿಗೆ ಏನಂತ ಒಂದು ಅನಿಸಿಕೆ ಇದೆ ಅಂದರೆ, ಇಲ್ಲಿ ನಾವು ಭತ್ತಕ್ಕೆ ಯಾವಾಗಲೂ ಕೂಡ ನೀರನ್ನು ನಿಲ್ಲಿಸಬೇಕಂಥೇಳಿ ಅವ್ರಿಗೆ ಒಂದು ನಂಬಿಕೆ. ಮೊದಲಿನಿಂದ ಕೂಡ ಗದ್ದೆಯಲ್ಲಿ ಭತ್ತ ಬೆಳಿಬೇಕಂದ್ರೆ ಸಾಕಷ್ಟು ನೀರಿನ ಪ್ರಮಾಣವನ್ನು ನಿಲ್ಲಿಸಿ ಅದರಲ್ಲೇ ನಾವು ಭತ್ತವನ್ನು ಬೆಳೆಯಬೇಕಂತೇಳಿ ಒಂದು ಅನಿಸಿಕೆ ಇದೆ. ಅದು ಪದ್ಧತಿ ಕೂಡ. ಆದರೆ 1980 ಹೆನ್ರಿ ಡಿ ಲಲಾನೆ ಎಂಬ ಒಬ್ಬ ಫಾದ್ರಿ, ಅವನು ಒಂದು ಚರ್ಚಿನ ಫಾದ್ರಿ, ಅವನು ಸಹಜವಾಗಿ ಅವನ ಚರ್ಚಿನ ಹಿಂದುಗಡೆ ಒಂದು ರೀತಿಯ ಸಣ್ಣ ಸಸಿಯಾದ ಭತ್ತವನ್ನು ನೋಡಿದ. ಅದನ್ನು ನೋಡಿ ಅದನ್ನು ಅಲ್ಲೇ ಪಕ್ಕದಲ್ಲೇ ಬೆಳೆದಾಗ ಅದಕ್ಕೂ ಕೂಡ ಹೆಚ್ಚಿನ ಒಂದು ನೀರು ಕೊಡದೆ ಅದನ್ನು ನೋಡಿದಾಗ ಅದರಲ್ಲಿ ಹೆಚ್ಚಿನ ತೆಂಡೆಗಳು ಕಂಡು ಬಂದಿರೋದು ಕಂಡು ಬಂತು. ಸೊ ಅದೇ ರೀತಿ ಹೆಚ್ಚಿನ ಒಂದು ಇಳುವರಿನೂ ಕಾಣುವ ಒಂದು ಸಂಕೇತ ಬಂತು. ಅದನ್ನೇ ಕೂಡ ಅವನು ಸ್ವಲ್ಪ ಮಾರ್ಪಾಡಿಸಿ ಒಂದು ತಂತ್ರಜ್ಞಾನವನ್ನು ಯಾಕೆ ನಾನು ಹುಟ್ಟಾಕಬಾರ್ದು ಅಂತೇಳಿ ಒಂದು ತಂತ್ರಜ್ಞಾನವನ್ನು ಮಾಡಿದ. ಅದಕ್ಕೆ ಮಡಗಾಸ್ಕರ್ ಪದ್ಧತಿ ಅಂತಾರೆ. ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಹೆನ್ರಿ ಡಿ ಲಲಾನೆ ಎಂಬ ಫಾದ್ರಿ ಈ ಪದ್ಧತಿಯನ್ನು ಕಂಡುಹಿಡಿದ. ಅದು ಕೂಡ ಮಡಗಾಸ್ಕರ್ ಎಂಬ ಒಂದು ಸಣ್ಣ ದ್ವೀಪದಲ್ಲಿ. ಅದು ಇತ್ತೀಚೆಗೆ ಅಂದರೆ ಸುಮಾರು 2005 ನಂತರ ನಮ್ಮ ಭಾರತದಲ್ಲಿ ಕೂಡ ಕೆಲ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿ ಅಳವಡಿಕೆಗೆ ಬಂತು. ಸೊ ಇದರ ಮೂಲ ತತ್ವ ಏನೆಂದರೆ, ಕಡಿಮೆ ನೀರನ್ನು ಬಳಸುವುದು, ಹೆಚ್ಚಿನ ಸಾವಯವ ಗೊಬ್ಬರ ಬಳಸುವುದು, ಮತ್ತು ಅದೇ ರೀತಿ ನಮಗೆ ಕಡಿಮೆ ಅವಧಿಯ ಅಂದರೆ ಕಡಿಮೆ ವಯಸ್ಸಿನ ಸಸಿಯನ್ನು ಬಳಕೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯುವುದು, ಇವು ಶ್ರೀ ಪದ್ಧತಿಯ ಮೂಲ ತತ್ವ. ಶ್ರೀ ಪದ್ಧತಿಯಲ್ಲಿ ಸಸಿ ಮಾಡಿ ಸಿದ್ಧತೆ ಅಥವಾ ತಯಾರಿ ಯಾವ ರೀತಿ ಇರಬೇಕಾಗುತ್ತೆ ಸರ್? ಸೊ ಈ ಶ್ರೀ ಪದ್ಧತಿಯಲ್ಲಿ ಮತ್ತು ನಿಮ್ಮ ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿಗೆ ಹೆಚ್ಚಿನ ಒಂದು ವ್ಯತ್ಯಾಸ ಇರುವುದಿಲ್ಲ. ಆದರೆ ರೈತರಿಗೆ ತಿಳಿದಂತೆ ನಾವು 10% ಅಂದರೆ 1 ಎಕರೆಗೆ ಬೇಕಾದರೆ, ಅಂದರೆ 40 ಗುಂಟೆ ಅಥವಾ 400 ಚದರ ಮೀಟರ್ಗೆ ಬೇಕಂದರೆ ನಾವು ಅದಕ್ಕೆ 40 ಚದರ ಮೀಟರ್ದಷ್ಟು ನಾವು ಸಸಿ ಮಡಿ ತಯಾರು ಮಾಡಬೇಕು. ಆದರೆ ಈ ಶ್ರೀ ಪದ್ಧತಿಗೆ ನಾವು ಬಳಸುವಾಗ 1 ಮೀಟರ್ ಅಗಲದಷ್ಟು ಮಡಿಯನ್ನು ಮಾಡಿ 20 ಚದರ ಮೀಟರ್ ಉದ್ದ ಇರುವಂಥ 2 ಮಡಿಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ಮಡಿಯನ್ನು ಮಾಡಿದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ನಾವು ಬಳಕೆ ಮಾಡುವುದಿಲ್ಲ. ಮತ್ತು ಇವು 7 ಮಡಿಗಳಾಗಿರಬೇಕು. ಸಸಿ ಮಡಿ ಆದ ನಂತರ ಈಗ ನಾವು ನಾಟಿ ಮಾಡಬೇಕಂದ್ರೆ ಭೂಮಿ ಸಿದ್ಧತೆ ಆಗಬೇಕು. ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ರೈತ ಬಂದು? ಇಲ್ಲಿ ಮುಖ್ಯವಾಗಿ ಇನ್ನೊಂದು ನಾನು ಸಸಿ ಮಡಿಯಲ್ಲಿ ಹೇಳೋದು ಮರೆತೆ, ಇಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ರೈತರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚಿನ ಬೀಜ ಅಂದರೆ ಎಕರೆಗೆ 20-25 ಕೆಜಿಯಷ್ಟು ಬೀಜವನ್ನು ನಾವು ಬಳಕೆ ಮಾಡ್ತೀವಿ. ಆದರೆ ನಾವು ಇಲ್ಲಿ ಶ್ರೀ ಪದ್ಧತಿಯಲ್ಲಿ ಕೇವಲ 2 ಕೆಜಿಯಷ್ಟು ಬೀಜವನ್ನು ನಾವು ಬಳಕೆ ಮಾಡ್ತೀವಿ. ಈ 2 ಕೆಜಿಯಷ್ಟು ಬೀಜವನ್ನು ನಾವು ರೈತರು ಬಳಕೆ ಮಾಡುವಾಗೆ ಈಗ ಅವನ್ನು ಒಂದು 16-18 ಗಂಟೆಗಳ ಕಾಲ ನಾವು ನೆನೆಸ್ತೇವೆ, ನೀರಲ್ಲಿ ನೆನೆಸ್ತೇವೆ. ನಂತರ ನೀರಿನಿಂದ ತೆಗೆದು ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಮೊಳಕೆ ಬಂದಾದ ಮೇಲೆ ಈಗಾಗಲೇ ನಾವು ಸಸಿ ಮಡಿ ತಯಾರು ಮಾಡಿರ್ತೇವಲ್ಲ ಅದರ ಮೇಲೇ ನಾವು ಅದನ್ನು ಅಂದರೆ ಚದುರು ಚದುರವಾಗಿ ಅಂದರೆ ದೂರ ದೂರವಾಗಿ ನಾವು ಅದನ್ನು ಅಂದರೆ 1 ಮಡಿಗೆ 1 ಕೆಜಿಯಷ್ಟು ಬೀಜವನ್ನು ನಾವು ಬಳಕೆ ಮಾಡಿ 2 ಮಡಿಗೆ 2 ಕೆಜಿಯಷ್ಟು ಬೀಜವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ತೇವೆ. ನಂತರ ಅಂದರೆ ಮುಖ್ಯವಾದ ನಮ್ಮ ಮಡಿಗೆ ಅಂದರೆ ನಾವು ಎಲ್ಲಿ ಭತ್ತ ನಾಟಿ ಮಾಡುವ ಪ್ರದೇಶ ಇರುತ್ತಲ್ಲ ಆ ಪ್ರದೇಶವನ್ನು ಸಾಮಾನ್ಯ ಪದ್ಧತಿಯಂತೆ ಕೂಡ ನಾವು ನಾಟಿ ಮಾಡಬೇಕು. ಬಟ್ ಅಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಲ್ಲಿಯೂ ಕೂಡ ನಾವು ಸಾವಯವ ಗೊಬ್ಬರವನ್ನು ಮಾತ್ರ ಬಳಕೆ ಮಾಡ್ತೀವಿ. ಆದರೆ ನೀರನ್ನು ಹೆಚ್ಚಿಗೆ ನಿಲ್ಲಿಸೋದಿಲ್ಲ. ಬೀಜದ ಖರ್ಚನ್ನು ಒಂದು 16-18 ಕೆಜಿ ನಮಗೆ ಬೀಜ ಉಳಿತಾಯ ಆಗುತ್ತೆ. ನಾವು ಶ್ರೀ ಪದ್ಧತಿ 18 ಕೆಜಿ ಅಲ್ಲ, ಸುಮಾರು 20 ಕೆಜಿಯಷ್ಟು ಉಳಿಸ್ಬೋದು. ಯಾಕಂದರೆ ನಾವು 20-25 ಕೆಜಿ ಸಾಮಾನ್ಯ ಪದ್ಧತಿಯಲ್ಲಿ ಬಳಕೆ ಮಾಡ್ತೇವೆ, ಇಲ್ಲಿ ಕೇವಲ 2 ಕೆಜಿಯಷ್ಟು ಮಾತ್ರ ನಾವು ಬಳಕೆ ಮಾಡ್ತೇವೆ. ಅಲ್ಲೇ ನಾವು ಸಾಕಷ್ಟು ಒಂದು ಉಳಿತಾಯ ಮಾಡ್ಬೋದು. ಮತ್ತು ಈಗ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನ ಯಾವ ರೀತಿ ಉಳುಮೆ ಮಾಡಬೇಕು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡೋದಾಗಿರ್ಬೋದು, ಬೇರೆ ಬೇರೆ ಹಸಿರೆಲೆ ಗೊಬ್ಬರ ಕೊಡೋದಾಗಿರ್ಬೋದು, ಯಾವ ರೀತಿ ಮಾಡಬೇಕಾಗತ್ತೆ ಸರ್? ಶ್ರೀ ಪದ್ಧತಿಯಲ್ಲಿ ಮತ್ತು ನಿಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚಿನ ಒಂದು ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ಸಾಂಪ್ರದಾಯಿಕ ಪದ್ಧತಿಗೆ ಏನು ಮಾಡ್ತಿರಲ್ಲ ಅದೇ ರೀತಿಯೇ ಮಾಡಬೇಕು. ಆದರೆ ಇಲ್ಲೇ ಒಂದೇ ಒಂದು ನಾವು ಏನು ಕಂಟ್ರೋಲ್ ಮಾಡಬೇಕಂದ್ರೆ, ಇಲ್ಲಿ ನಾವು ನೀರನ್ನು ಹೆಚ್ಚಿಗೆ ಬಳಕೆ ಮಾಡಬಾರ್ದು, ಆದರೆ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ನಾವು ಬಳಕೆ ಮಾಡಬೇಕು. ನಿಮ್ಮಲ್ಲಿ ಹಸಿರೆಲೆ ಗೊಬ್ಬರದ ಲಭ್ಯತೆ ಇದ್ದರೆ ಅದನ್ನು ನಾವು ಮೊಗ್ಗು ಹೊಡಿಸಿ ಅಲ್ಲೇ ಇನ್ಕಾರ್ಪೊರೇಟ್ ಮಾಡಬೇಕು. ಈಗ ಭೂಮಿ ಸಿದ್ಧತೆ ಮತ್ತು ಸಸಿ ಮಾಡಿ ಸಸಿ ಉತ್ಪಾದನೆ ಮಾಡಿದ್ಮೇಲೆ ಸಸಿ ಎಷ್ಟು ದಿನದ ಸಸಿಯನ್ನು ನಾಟಿ ಮಾಡಬೇಕಾಗತ್ತೆ ರೈತರು? ಯಾವ ರೀತಿ ನಾಟಿ ಮಾಡಿದ್ರೆ ಅನುಕೂಲ ಅಂತೀರಾ? ಸೊ ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ನಮ್ಮ ಮೂಲ ತತ್ವದಲ್ಲಿ ಮೊದಲನೇ ತತ್ವ ಕಡಿಮೆ ಅವಧಿಯ ಸಸಿಯ ಬಳಕೆ. ಕಡಿಮೆ ಅವಧಿ ಅಂದರೆ ಎಷ್ಟು? ಈ ನಮ್ಮ ಶ್ರೀ ಪದ್ಧತಿಯಲ್ಲಿ 8-10 ದಿನದ ಸಸಿಯನ್ನು ನಾವು ಬಳಕೆ ಮಾಡ್ತೇವೆ. ಅಂದರೆ ಸುಮಾರು 2 ಎಲೆ ಬಂದಿರತಕ್ಕಂಥ ಭತ್ತದ ಸಸಿಯನ್ನು ನಾವು ಇಲ್ಲಿ ನಾಟಿ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ನಾವು ಒಂದು ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕಾಗ್ತದೆ. ಯಾಕಂದರೆ ಈಗ ನಾವು ನಾಟಿ ಮಾಡಬೇಕಾದ್ರೆ ಸಸಿ ಕೀಳಬೇಕಾದ್ರೆ ಸಸಿ ಡ್ಯಾಮೇಜ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಹುಷಾರಾಗಿ ನಾವು ಅವನ್ನು ಕೀಳಬೇಕಾಗತ್ತೆ. ಇದಕ್ಕೆ ಆದಷ್ಟು ಕೈಯಿಂದ ಸಸಿಯನ್ನು ಕೀಳದೆ ನಾವು ಯಾವುದೇ ಆದರೂ ಒಂದು ನಾವೇ ತಯಾರಿಸಿದ ಅಥವಾ ನಮ್ಮಲ್ಲಿ ಲಭ್ಯ ಇರುವ ಒಂದು ತಗಡಿನ ಒಂದು ಕೊಳವೆ ಥರ ಮಾಡಿಕೊಂಡು ಅಥವಾ ತಗಡನ್ನು ನಾವು ಬಳಸಿ ಬೇರಿಗೆ ಡ್ಯಾಮೇಜ್ ಆಗದೇ ಇರುವ ಹಾಗೆ ನಾವು ಅದನ್ನು ಸಸಿಯನ್ನು ಕೀಳಬೇಕಾಗತ್ತೆ. ಮತ್ತು ನಾವು ಇಲ್ಲಿ ಮುಖ್ಯವಾಗಿ ನಾಟಿ ಮಾಡಬೇಕಾದ ಪ್ರದೇಶದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಹೆಚ್ಚಿನ ಒಂದು ನೀರನ್ನು ನಾವು ನಿಲ್ಲಿಸಬಾರ್ದು. ಕೇವಲ ರಾಡಿ ನೀರಿನಂತ ಅದು ಮಾಡಿ ಅದರಲ್ಲಿ ನಾವು ಒಂದು ಮುಖ್ಯವಾಗಿ ಇಲ್ಲಿ ಇನ್ನೊಂದು ಉದ್ದೇಶ ಏನಂದರೆ ಇಲ್ಲಿ ನಾವು ಸ್ಕ್ವೇರ್ ಪ್ಲಾಂಟಿಂಗ್ ಅಂತೇವೆ. ಸ್ಕ್ವೇರ್ ಪ್ಲಾಂಟಿಂಗ್ ಅಂದರೆ ಏನಿಗೆ ಚೌಕಾಕಾರದ ಒಂದು ಮಾರ್ಕ್ಗಳನ್ನು ಮಾಡಬೇಕಾಗ್ತದೆ. ಈ ಚೌಕಾಕಾರದ ಮಾರ್ಕ್ಗಳನ್ನು ಹೇಗೆ ಮಾಡ್ಬೋದು? ಒಂದು, ನಾವು ನೀವೇ ತಯಾರಿಸಿದ ಹುರಿಯಲ್ಲಿ ತಯಾರಿಸಿದ ಒಂದು ಮಾರ್ಕರಿಂದ ಬಳಸ್ಬೋದು ಒಂದು, ಇಲ್ಲ ತಂತಿಯಿಂದ ಮಾಡಿದಂಥ ಈ ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ ಬಳಸ್ತಾರಲ್ಲ ಆ ಥರ ಒಂದು ತಂತಿ ಗಾಲಿ ಆಕಾರದ್ದು, ಅದನ್ನು ಕೂಡ ನಾವು ಮಾರ್ಕರಿಂದ ಮಾರ್ಕ್ ಮಾಡಿ ಆ ಮಾರ್ಕ್ ಮಾಡಲಾದ ಒಂದು ಮಾರ್ಕಿನಲ್ಲಿ ಕೂಡ ನಾವು ಒಂದು ಅಥವಾ 2 ಸಸಿಯನ್ನು ನಾವು ನಾಟಿ ಮಾಡಬೇಕಾಗ್ತದೆ. ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂದರೆ ಒಂದು 25-30 ದಿವಸ ಸಸಿಗಳನ್ನು ನಾಟಿ ಮಾಡ್ತಾರೆ, ಅಷ್ಟೊಂದು ಸಮಸ್ಯೆ ಆಗಲ್ಲ. ಇದು ತುಂಬ ಕಡಿಮೆ ಅವಧಿಯ ಸಸಿಯನ್ನು ನಾಟಿ ಮಾಡಿದಾಗ ತುಂಬ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಮಾಡಲೇಬೇಕಾಗುತ್ತೆ ಅನಿಸುತ್ತಲ್ವ ಸರ್? ಹೌದು ಹೌದು ಹೌದು, ಅದೇ ಮೂಲ ನಮ್ಮದು ಒಂದು ಕಾಳಜಿ ವಹಿಸಬೇಕಾಗ್ತದೆ. ಯಾಕಂದರೆ ಇವು ಬೇರು ಕೀಳಬೇಕಾದ್ರೆ ಬೇರಿಗೆ ಏನಾದರೂ ಅಲ್ಲಿ ಒಂದು ಸ್ವಲ್ಪ ಆದರೂ ಅಂದರೆ ಡ್ಯಾಮೇಜ್ ಆದರೆ ನಂತರ ಅವು ಅಲ್ಲಿ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ. ಸೊ ಆದ್ದರಿಂದ ರೈತರು ಆದಷ್ಟು ಸಸಿಯನ್ನು ಕೀಳಬೇಕಾದ್ರೆ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗ್ತದೆ. ನಾಟಿ ವಿಧಾನ ಅಂದರೆ ಕೈಯಿಂದಾನೇ ನಾಟಿ ಮಾಡಬೇಕಾ ಬೇರೆ ಅಥವಾ ಕೂರಿಗೆ ಅಥವಾ ಮಿಷನ್ನಿಂದ ನಾಟಿ ಮಾಡಲಿಕ್ಕೆ ನಾವು ಅವಕಾಶ ಇಲ್ಲ ಇದರಲ್ಲಿ? ಇಲ್ಲ, ಶ್ರೀ ಪದ್ಧತಿಯಲ್ಲಿ ನಾವು ಆದಷ್ಟು, ಯಾಕಂದರೆ ನಾವು ಇಲ್ಲಿ ಕೇವಲ 1 ಅಥವಾ 2 ಮೂಲವಾಗಿ ಈ ಶ್ರೀ ಪದ್ಧತಿಯಲ್ಲಿ ನಾವು ಹೇಳೋದು ಒಂದೇ ಸಸಿಯನ್ನು, ಅಂದರೆ ಒಂದು ಗುಣಿಗೆ ಒಂದೇ ಸಸಿಯನ್ನು ನಾಟಿ ಮಾಡಿ ಅಂತ ಹೇಳ್ತೇವೆ. ಆದರೆ ಇತ್ತೀಚೆಗೆ ಕೆಲವೊಂದು ಮಾರ್ಪಾಡುಗಳೊಂದಿಗೆ ರೈತರು ತಾವಾಗಿಯೇ ತಮ್ಮ ಅನುಕೂಲಕ್ಕೆ ಇರಲಿ ಅಂಥೇಳಿ 2 ಸಸಿಯನ್ನು ನಾಟಿ ಮಾಡ್ತಾ ಇದ್ದಾರೆ ಗುಣಿಗೆ. ಮತ್ತು ಕೆಲವು ರೈತರು, ನಾನು ಹೇಳಿದೆ 8-10 ದಿನಗಳ ಸಸಿ ಅಂತ ಹೇಳಿದೆ, ಆದರೆ ಕೆಲವು ರೈತರು ತಮ್ಮ ಒಂದು ಅನುಭವದ ಮೇರೆಗೆ ಅಥವಾ ತಾವಾಗಲೇ ಒಂದು ಏನು ತಂತ್ರಜ್ಞಾನವನ್ನು ಹೊರಡಿಸಿ ಮಾರ್ಪಡಿಸಿ ಹೇಳುವ ಪ್ರಕಾರ, ಸರ್ ನಾವು 14 ದಿನಗಳ ಸಸಿಗಳನ್ನು ಕೂಡ ಬಳಕೆ ಮಾಡಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 8-14 ದಿನಗಳ ಸಸಿಯನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಅದಕ್ಕೆ ನೀರು ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಇದು ನೀರು ನಿರ್ವಹಣೆ ಇಲ್ಲಿ ಅತ್ಯಂತ ಅವಶ್ಯಕ ಮತ್ತು ಮೂಲ ತತ್ವದಲ್ಲಿ ಅದು ಕೂಡ ಒಂದು ಅತಿ ಇಂಪಾರ್ಟೆಂಟ್ ಅಂದರೆ ಅತಿ ಮುಖ್ಯವಾದ ತತ್ವ. ಅಂದರೆ ನಾವು ಮೊದಲನೇದಾಗಿ ಹೇಳಿದ್ದು ಕಡಿಮೆ ಅವಧಿಯ ಸಸಿಯನ್ನು ಬಳಕೆ ಮಾಡಬೇಕು ಅಂತ ಹೇಳಿದೆ. ಸೊ ಎರಡನೇದು ನೀರಿನ ಸದ್ಬಳಕೆ. ನೀರಿನ ಸದ್ಬಳಕೆ ಹೇಗೆ ಮಾಡ್ಬೋದು? ಸೊ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣ ಅಂದರೆ ಸುಮಾರು 1400 mm ಮಿಲಿಮೀಟರ್ನಷ್ಟು ನಮಗೆ ನೀರು ಬೇಕಾಗ್ತದೆ ಒಂದು ಹೆಕ್ಟೇರಿಗೆ. ಆದರೆ ಇಲ್ಲಿ ಕೇವಲ 700 mm ನೀರನ್ನು ನಾವು ಬಳಕೆ ಮಾಡ್ಬೋದು. ಅಂದರೆ 50%ಕ್ಕಿಂತ ಹೆಚ್ಚಿನ ಒಂದು ನೀರಿನ ಉಳಿತಾಯ ಆಗುತ್ತೆ. ಸೊ ಆ ನೀರನ್ನು ನಾವು ಬೇರೆ ಬೆಳೆ ಬೆಳೆಯಲಿಕ್ಕೆ ಬಳಕೆ ಮಾಡ್ಬೋದು. ಸೊ ಆದ್ದರಿಂದ ಇಲ್ಲಿ ನೀರನ್ನು 50%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಮಾಡ್ಬೋದು ಒಂದು. ಇದನ್ನು ಹೇಗೆ ಉಳಿತಾಯ ಮಾಡ್ಬೋದು ಅಂದರೆ, ಇಲ್ಲಿ ಸಾಮಾನ್ಯವಾಗಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವಾಗಲೂ ಕೂಡ ನಾವು ಭತ್ತದಲ್ಲಿ ನೀರನ್ನು ನಿಲ್ಲಿಸ್ತಾ ಇರ್ತೇವೆ. ಆದರೆ ಇಲ್ಲಿ ಆ ರೀತಿ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂದರೆ ನೀರಿನ ಆರುವಿಕೆ ಮತ್ತು ನೀರನ್ನು ನಿಲ್ಲಿಸುವುದು, ಈ ಪದ್ಧತಿಯನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಅಂದರೆ ಅವಶ್ಯಕ ಅಂದರೆ ಎರಡು ದಿನ ನಾವು ನೀರು ನಿಲ್ಲಿಸಿದರೆ ಒಂದು ಎರಡು ದಿನ ಆರಿಸ್ಬೋದು, ಆ ರೀತಿ ಮಾಡ್ಬೋದು. ಮತ್ತು ಯಾವಾಗ ಈಗ ಕಳೆ ತೆಗೆಯುವ ಟೈಮಲ್ಲಿ ಆವಾಗ ನೀವು ಆರಿಸ್ಬೋದು. ಸರ್, ಈಗ ನಾವು ಯಾವುದೇ ರೈತರು ಯಾವುದೇ ಬೆಳೆ ಬೆಳಿಬೇಕು ಅಂದರೂ ಸಾಕಷ್ಟು ಕಳೆ ಸಮಸ್ಯೆನ ಎದುರಿಸ್ತಾರೆ, ಸಾಕಷ್ಟು ಕೂಲಿ ಕಾರ್ಮಿಕರು ಬೇಕಾಗತ್ತೆ. ಇದರಲ್ಲಿ ಕಳೆನ ಯಾವ ರೀತಿ ಹತೋಟಿ ಮಾಡ್ಬೋದು ಸರ್? ಈಗಾಗಲೇ ನಾನು ಸಾಕಷ್ಟು ಅನುಕೂಲತೆಗಳು ಅಥವಾ ಪ್ರಯೋಜನಗಳನ್ನು ಹೇಳಿದೆ ಶ್ರೀ ಪದ್ಧತಿಯಲ್ಲಿ. ಶ್ರೀ ಪದ್ಧತಿಯಲ್ಲಿ ಇರತಕ್ಕಂಥ ಅನಾನುಕೂಲತೆಗಳಲ್ಲಿ ಒಂದು ಮುಖ್ಯವಾದದ್ದೇನೆಂದರೆ ಕಳೆ. ಸೊ ನಮ್ಮ ಸಾಕಷ್ಟು ರೈತರು ತಮ್ಮ ಅನುಭವದ ಮೇರೆಗೆ ಹೇಳಿರೋ ಪ್ರಕಾರ ನಾವು ಇಲ್ಲಿ ಅಂದರೆ ಸತತವಾಗಿ ನೀರು ನಿಲ್ಲಿಸದೇ ಇರುವುದರಿಂದ ಹೆಚ್ಚಿನ ಕಳೆಗಳು ಕಂಡುಬಂದಿದೆ. ಸೊ ಆವಾಗ ರೈತರಿಗೆ ಒಂದು ಕಳೆ ತೆಗಿಲಿಕ್ಕೆ ಹೆಚ್ಚಿನ ಒಂದು ಲೇಬರ್ ಆಗಲಿ ಮತ್ತು ಸಾಧನಗಳಾಗಲಿ ಕಳೆನಾಶಕಗಳಾಗಲಿ ಇವನ್ನು ಬಳಕೆ ಮಾಡಬೇಕಾಗ್ತದೆ. ಆದರೆ ನಾವು ಇಲ್ಲಿ ಸಾವಯವ ತತ್ವಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇರೋದರಿಂದ ನಾವು ಇಲ್ಲಿ ಕಳೆ ತೆಗಿಬೇಕಾದರೆ ಕೋನೋವೀಡರ್ ಅಥವಾ ರೋಟ್ರಿ ವೀಡರ್ ಅಂಥೇಳಿ ಒಂದು ಕಳೆಯನ್ನು ತೆಗೆಯುವಂಥ ಒಂದು ಸಾಧನವಿದೆ, ಅದನ್ನು ನಾವು ಬಳಕೆ ಮಾಡಲಿಕ್ಕೆ ರೈತರಿಗೆ ಸಲಹೆ ಕೊಡ್ತೇವೆ. ಅಂದರೆ ಈ ಸಾಧನವನ್ನು ನಾವು ಈಗ ನಾವು ಸ್ಕ್ವೇರ್ ಪ್ಲಾಂಟಿಂಗ್ ಅಥವಾ ಚೌಕಾಕಾರದ ಮಡಿಗಳು ಇರೋದರಿಂದ ಎರಡೂ ಮಗ್ಗಲಿನಲ್ಲಿಯೂ ಕೂಡ ನಾವು ಈ ಸಾಧನವನ್ನು ಹಾಯಿಸ್ಬೋದು. ಸೊ ಇದನ್ನು ಕನಿಷ್ಠ ಪಕ್ಷ ನಾವು ಒಂದು 4-5 ಬಾರಿ ಆದರೂ ಹಾಯಿಸಿದರೆ ನಮಗೆ ಇಲ್ಲಿ ಕಳೆಯ ಹತೋಟಿಯ ಜೊತೆಗೆ ಒಂದು ಮಣ್ಣಿನ ರಚನೆ ಕೂಡ ಇಲ್ಲಿ ನಾವು ಸುಧಾರಣೆ ಕಂಡುಕೊಳ್ಬೋದು. ಸೊ ಇದರಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭತ್ತದ ತೆಂಡೆಗಳು ಬರಲಿಕ್ಕೆ ಕಾರಣವಾಗ್ತದೆ. ಸರ್, ಈಗ ರೈತರು ಈ ಶ್ರೀ ಪದ್ಧತಿಯಲ್ಲಿ ನಾವು ಭತ್ತ ಬೆಳಿಬೇಕಂದ್ರೆ ಇದರಿಂದ ಏನೇನು ಅನುಕೂಲಗಳಾಗ್ತವೆ ಅನಿಸುತ್ತೆ? ಅನುಕೂಲಗಳು ಈಗಾಗಲೇ ನಾನು ಹೇಳಿದಾಗೆ ಅದರಲ್ಲಿ ಮುಖ್ಯವಾಗಿ ಒಂದನೇ ಇದ್ದು ಹೆಚ್ಚಿನ ಇಳುವರಿ ಪಡೆಯಬಹುದು. ಹೆಚ್ಚಿನ ಇಳುವರಿ ಹೇಗೆ ಪಡೆಯಬಹುದು? ಸಾಮಾನ್ಯ ಪದ್ಧತಿಗಿಂತ ನಾವು ಈ ಪದ್ಧತಿಯಲ್ಲಿ ಹೆಚ್ಚಿನ ತೆಂಡೆಗಳನ್ನು ಪಡೆಯಬಹುದು, ಭತ್ತದ ತೆಂಡೆ. ಸೊ ಅದರಿಂದ ಹೆಚ್ಚಿನ ಒಂದು ಕಾಳಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದು ಒಂದು. ನೆಕ್ಸ್ಟು ಈಗ ನಾವು ಬೀಜದ ಪ್ರಮಾಣ ಈಗ ಮೊದಲೇ ಹೇಳಿದ ಹಾಗೆ ಇಲ್ಲಿ ನಾವು ಅಟ್ಲೀಸ್ಟ್ 20 ಕೆಜಿಯಷ್ಟು ಎಕರೆಗೆ 20 ಕೆಜಿಯಷ್ಟು ಬೀಜದ ಒಂದು ಉಳಿತಾಯ ಆಗ್ತದೆ. ಅದಲ್ಲದೆ ಇನ್ನು ನಾವು ನೀರಿನ ಬಳಕೆ ಹೇಳಿದೆ, 50%ಕ್ಕಿಂತ ಹೆಚ್ಚಿನ ಒಂದು ನೀರಿನ ಉಳಿತಾಯ ಮಾಡ್ಬೋದು. ಮತ್ತು ಇಲ್ಲಿ ಹೆಚ್ಚು ಸಾವಯವ ಗೊಬ್ಬರ ಬಳಕೆ ಮಾಡೋದರಿಂದ ರಾಸಾಯನಿಕ ಗೊಬ್ಬರಕ್ಕೆ ಖರ್ಚು ಮಾಡುವ ಒಂದು ಹಣವನ್ನು ಕೂಡ ನಾವು ಉಳಿತಾಯ ಮಾಡ್ಬೋದು. ಆಮೇಲೆ ಇಲ್ಲಿ ಯಾವುದೇ ರೀತಿಯ ನಾವು ರಾಸಾಯನಿಕಗಳನ್ನು ಅಂದರೆ ಗೊಬ್ಬರವಾಗಲಿ ಕೀಟನಾಶಕವಾಗಲಿ ಇನ್ನಿತರೆ ರಾಸಾಯನಿಕಗಳ ಬಳಕೆ ತೀರ ಕಡಿಮೆ. ಇಳುವರಿಯಲ್ಲಿ ಏನಾದರೂ ಹೆಚ್ಚಿನ ಇಳುವರಿ ಬರೋ ಸಾಧ್ಯತೆ ಇದೆಯಾ? ಖಂಡಿತ. ಯಾಕಂದರೆ ಸಾಮಾನ್ಯ ಪದ್ಧತಿಯಲ್ಲಿ ನಾವು 40-45 ತೆಂಡೆಗಳನ್ನು ಬರುತ್ತೆ, ಆದರೆ ಈ ಶ್ರೀ ಪದ್ಧತಿಯಲ್ಲಿ ನಾವು 80-90 ತೆಂಡೆಗಳನ್ನು ಸಹಜವಾಗಿ ಪಡೆಯಬಹುದು. ಇದರಿಂದ ಕನಿಷ್ಠ ಪಕ್ಷ 20-25% ಇಳುವರಿಯನ್ನು ನಾವು ಸಾಮಾನ್ಯ ಪದ್ಧತಿಗಿಂತ ಹೆಚ್ಚಿನ ಇಳುವರಿ ಪಡೆಯಬಹುದು. ಇದರಿಂದ ಆಮೇಲೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಹೆಚ್ಚಿನ ಆದಾಯ ಪಡೆಯಬಹುದು. ಈ ಶ್ರೀ ಪದ್ಧತಿಯಲ್ಲಿ ಅನುಕೂಲಗಳ ಬಗ್ಗೆನೇ ಹೇಳಿದರೆ ಯಾವುದೇ ರೀತಿ ಅನಾನುಕೂಲಗಳಾಗಲ್ಲ ಅಂತೀರಾ? ಖಂಡಿತ ಖಂಡಿತ. ಇದರಲ್ಲಿ ಕೂಡ ಕೆಲವೊಂದು ಅನಾನುಕೂಲಗಳು ಆಗಿದೆ. ಆವಾಗಲೇ ಹೇಳಿದಾಗೆ ಮುಖ್ಯವಾಗಿ ರೈತರಿಗೆ ಸಮಸ್ಯೆ ಆಗೋದು ಈ ಕಳೆಯ ಸಮಸ್ಯೆ. ಸೊ ಈ ಕಳೆಗೆ ಈಗಾಗಲೇ ಹೇಳಿದಾಗೆ ಕೋನೋವೀಡರ್ ಅಥವಾ ರೋಟೋವೀಡರನ್ನು ನಾವು ಪಾಸ್ ಮಾಡ್ಬೋದು. ಯಾಕಂದರೆ ನಾವು ಕಳೆನಾಶಕವನ್ನು ಬಳಕೆ ಮಾಡಬಾರದು ಅನ್ನೋ ಒಂದು ತತ್ವದ ಮೇಲೆ ಅಂದರೆ ರಾಸಾಯನಿಕ ಬಳಕೆ ಕಡಿಮೆ ಮಾಡುವ ಒಂದು ತತ್ವದ ಮೇಲೆ ನಾವು ಕೋನೋವೀಡರನ್ನು ಪಾಸ್ ಮಾಡ್ಬೋದು. ಇಲ್ಲದೇ ಇದ್ದರೆ ನಾವು ಕೆಲವು ರಾಸಾಯನಿಕಗಳನ್ನು ಬಳಕೆ ಮಾಡಲು ರೈತರು ಇಚ್ಛಿಸಿದರೆ ಕೆಲವು ಕಳೆನಾಶಕಗಳನ್ನು ಬಳಕೆ ಮಾಡ್ಬೋದು. ಸೊ ಕಳೆಯ ಒಂದು ಕಾಟ ಇದಕ್ಕೆ ಜಾಸ್ತಿ ಒಂದು. ಇನ್ನು ಎರಡನೇದು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೌಶಲ್ಯತೆಯ ಅವಶ್ಯಕತೆಯೂ ಇದೆ. ಕೌಶಲ್ಯತೆ ಅಂದರೆ ಹೇಗೆ? ಈಗ ನಾನು ಆವಾಗಲೇ ಹೇಳಿದೆ, ಈಗ ಕಡಿಮೆ ಅವಧಿಯ ಸಸಿ 8-10 ದಿನಗಳ ಸಸಿ ಅಂತ ಹೇಳಿದೆ. ಸೊ ಅವುಗಳನ್ನು ನಾವು ಸಸಿ ಮಡಿಯಿಂದ ನಾವು ನಾಟಿ ಮಾಡೋ ಪ್ರದೇಶಕ್ಕೆ ಸಾಗಣೆ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಒಂದು ಜಾಗರೂಕತೆ ಅವಶ್ಯಕತೆ ಇದೆ. ಇದು ಒಂದು. ಆಮೇಲೆ ಅದೇ ರೀತಿ ಇಲ್ಲಿ ಹೆಚ್ಚಿನ ಒಂದು ಆಳಿನ ಅವಶ್ಯಕತೆ, ಅದು ಕೂಡ ನಾವು ಈಗ ಮಾರ್ಕರಿಂದ ಮಾರ್ಕ್ ಮಾಡುವಾಗ ಆಗಲಿ ಅಥವಾ ಸಸಿಯನ್ನು ನಾಟಿ ಮಾಡುವಾಗ ಸ್ವಲ್ಪ ಹೆಚ್ಚಿನ ಆಳಿನ ಅವಶ್ಯಕತೆ ಬೇಕಾಗ್ತದೆ. ಸೊ ಇವು ಎರಡು ಬಿಟ್ಟರೆ ಮತ್ತೆ ಇನ್ನಿತರ ಅನಾನುಕೂಲತೆಗಳು ಇಲ್ಲಿ ಕಂಡು ಬರೋದಿಲ್ಲ. ಕಟಾವು ಅಂದರೆ ಇದನ್ನ ಯಂತ್ರದಿಂದನೂ ಕಟಾವು ಮಾಡ್ಬೋದು ಅಥವಾ ಕೂಲಿ ಆಳಿಂದನೂ ಕಟಾವು ಮಾಡ್ಬೋದು ಸರ್? ಹೆಂಗೆ ಮಾಡ್ಬೋದು? ಯಂತ್ರದಿಂದಲೂ ಕೂಡ ಮಾಡ್ಬೋದು. ಏನು ತೊಂದರೆ ಏನಿಲ್ಲ. ಸೊ ಕೂಲಿ ಆಳಿನ ಒಂದು ಲಭ್ಯತೆ ಇದ್ದರೆ ಕೂಲಿ ಆಳಿಯಿಂದ ಮಾಡ್ಬೋದು, ಯಾಕಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಡೆಗಳಿರೋದ್ರಿಂದ ಯಂತ್ರದಿಂದ ಕೂಡ ನಾವು ಕಟಾವು ಮಾಡ್ಬೋದು. ಈಗ ಈ ಸಾಂಪ್ರದಾಯಿಕ ಪದ್ಧತಿಗೂ ಶ್ರೀ ಪದ್ಧತಿಗೂ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆ, ಚೆನ್ನಾಗಿ ಬರುತ್ತಾ ಅಥವಾ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇಳುವರಿ ಜಾಸ್ತಿ ಬರೋ ಸಾಧ್ಯತೆ ಇರುತ್ತಾ? ಇಲ್ಲ, ನಾ ಆವಾಗಲೇ ಹೇಳಿದಲ್ಲ, ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದಾಗ ಶೇಕಡ 20-25% ಹೆಚ್ಚಿನ ಇಳುವರಿ ಪಡೆದಂಥ ರೈತರು ಕೂಡ ಇದ್ದಾರೆ. ಸರ್, ಹಾಗಿದ್ರೆ ಈಗ ಈ ಸಾಂಪ್ರದಾಯಿಕ ಪದ್ಧತಿಗೂ ಹಾಗೂ ಶ್ರೀ ಪದ್ಧತಿಗೂ ಯಾವ ರೀತಿ ಹೋಲಿಕೆ ಮಾಡ್ಬೋದು ಅಂತೀರ? ಸೊ ಮೂಲವಾಗಿ ನಾವು ಎರಡು ರೀತಿ ಹೋಲಿಕೆ ಮಾಡ್ಬೋದು. ಒಂದನೇದು, ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 20-25 ದಿನಗಳ ಸಸಿಯನ್ನು ನಾವು ಬಳಕೆ ಮಾಡಬೇಕಾಗ್ತದೆ, ಇಲ್ಲಿ ಕೇವಲ 8-10 ದಿನಗಳ ಸಸಿಯನ್ನು ಬಳಕೆ ಮಾಡ್ತೇವೆ, ಅದು ಒಂದು. ಆಮೇಲೆ ಇಲ್ಲಿ ಆವಾಗಲೇ ಹೇಳಿದ ಹಾಗೆ ಎಕರೆಗೆ 20-25 ಕೆಜಿಯಷ್ಟು ಬೀಜದ ಅವಶ್ಯಕತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೇಕಾಗ್ತದೆ, ಆದರೆ ಇಲ್ಲಿ ಕೇವಲ 2 ಕೆಜಿ ಸಸಿಯ ಅವಶ್ಯಕತೆ ಸಾಕಾಗುತ್ತೆ, ಒಂದು. ಆಮೇಲೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತೇವೆ, ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡ್ತೇವೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವಾಗಲೂ ಕೂಡ ನಾವು ನೀರನ್ನು ನಿಲ್ಲಿಸ್ತೇವೆ, ಇಲ್ಲಿ ನಾವು ನೀರನ್ನು ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್, ಅಂದರೆ ನೀರಿನ ಒಂದು ಒಣಗುವಿಕೆ ಮತ್ತು ನೀರಿನ ತೇವಾಂಶ ಹಿಡಿದುಕೊಂಡ್ರೆ ಸಾಕು. ಸೊ ಇಲ್ಲಿ ಕಳೆ ಹತೋಟಿಗಾಗಿ ನಾವು ರಾಸಾಯನಿಕಗಳನ್ನು ಬಳಸ್ತೇವೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ, ಆದರೆ ಇಲ್ಲಿ ನಾವು ಕೇವಲ ಕೋನೋವೀಡರ್ ಅಥವಾ ರೋಟರಿ ವೀಡರಿಂದ ನಾವು ಕಳೆಯನ್ನು ಹತೋಟಿ ಮಾಡ್ತೇವೆ. ಸೊ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳ ಬಳಕೆ ಆಗ್ತದೆ, ಕಳೆನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು. ಸೊ ಆದರೆ ಇಲ್ಲಿ ಶ್ರೀ ಪದ್ಧತಿಯಲ್ಲಿ ನಾವು ಕೇವಲ ಸಾವಯವದ ಒಂದು ಕೀಟನಾಶಕ ಇರ್ಬೋದು, ಅಂದರೆ ಈಗ ನಾವು ನೀಮಾಜೋಲ್ ಅಥವಾ ಬೇವಿನ ಕಷಾಯ ಆ ಥರ ಬಳಕೆ ಮಾಡ್ಬೋದು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರದ ಮೇಲೆ ಮೂಲತತ್ವದ ಮೇಲೆ ಈ ಶ್ರೀ ಪದ್ಧತಿಯಲ್ಲಿ ನಾವು ಬೇಸಾಯ ಮಾಡ್ತೇವೆ. ಶ್ರೀ ಪದ್ಧತಿಯಲ್ಲಿ ಸಾವಯವ ಗೊಬ್ಬರದ ಮೂಲತತ್ವದ ಮೇಲೆ ಬೆಳೆಯೋದ್ರಿಂದ ನಾವು ಸಾಂಪ್ರದಾಯಿಕ ಪದ್ಧತಿಯ ಭತ್ತದ ಕೋಲಿಸ್ಕೊಂಡ್ರೆ ಇದರಲ್ಲಿ ಊಟ ಮಾಡಲಿಕ್ಕೆ ಅಥವಾ ಜನಗಳು ಉಪಯೋಗಿಸ್ಲಿಕ್ಕೆ ಒಂದು ಉತ್ತಮವಾದ ಗುಣಮಟ್ಟದ ಭತ್ತ ಸಿಗುತ್ತೆ, ಅಕ್ಕಿ ಸಿಗುತ್ತೆ ಅಂತ ಹೇಳ್ಬೋದು ಸರ್? ಖಂಡಿತ ಖಂಡಿತ, ರೈತರಿಗೆ ಸಾಮಾನ್ಯವಾಗಿ ಒಂದು ಅನಿಸಿಕೆ ಇರುತ್ತೆ, ಅದೇನೆಂದರೆ ನಾವು ಸಾವಯವ ಪದ್ಧತಿಯಲ್ಲಿ ಯಾವುದೇ ಬೆಳೆಯನ್ನು ಮಾಡಿದಾಗ ಹೆಚ್ಚಿನ ಇಳುವರಿ ಬರುವುದಿಲ್ಲ ಅಂತ ಇರುತ್ತೆ. ಬಟ್ ಶ್ರೀ ಪದ್ಧತಿಯಲ್ಲಿ ಸಾವಯವ ತತ್ವದ ಮೇಲೆ ನಾವು ಶೇಕಡ 20-25% ಹೆಚ್ಚಿನ ಒಂದು ಇಳುವರಿಯ ಜೊತೆಗೆ ಉತ್ತಮವಾದ ಮತ್ತು ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ನಾವು ಭತ್ತವನ್ನು ಪಡೆದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ, ಅದು ಈಗಿನ ಈ ಕೋವಿಡ್ ಮತ್ತು ಇನ್ನಿತರ ಹೆಮ್ಮಾರಿಗಳ ಒಂದು ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಈ ಒಳ್ಳೆಯ ಗುಣಮಟ್ಟದ ಭತ್ತವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಜೊತೆಗೆ ಉತ್ತಮ ಆದಾಯವನ್ನು ಕೂಡ ಪಡೆಯಬಹುದು. ಈ ಶ್ರೀ ಪದ್ಧತಿಯ ಮೂಲ ತತ್ವಗಳೇನಂತ ಹೇಳ್ತೀರಾ? ಮೂಲ ತತ್ವಗಳು ಮುಖ್ಯವಾಗಿ ಹೇಳಬೇಕಂದ್ರೆ, ಒಂದು ನೀರಿನ ಸದ್ಬಳಕೆ. ನೀರಿನ ಸದ್ಬಳಕೆ ಅಂದರೆ ನೀರನ್ನು ನಾವು ನಿಲ್ಲಿಸದೆ ಆರೋಗ್ಯ ಮತ್ತು ತೇವಾಂಶ ಹಿಡಿದಿಟ್ಟುಕೊ, ಈ ರೀತಿ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತಾರೆ, ಇದು ಒಂದು ಮೂಲತತ್ವ. ಎರಡನೇದು, ಕಡಿಮೆ ಅವಧಿಯ ಸಸಿಯ ಬಳಕೆ, ಅಂದರೆ 8-10 ದಿನಗಳ ಸಸಿಯನ್ನು ನಾವು ನಾಟಿ ಮಾಡಲಿಕ್ಕೆ ಬಳಸಬೇಕಾಗ್ತದೆ. ಮೂರನೇದಾಗಿ, ಹೆಚ್ಚಿನ ಸಾವಯವ ಗೊಬ್ಬರವನ್ನು ಬಳಸುವುದು. ನಾವು ಯಾವುದೇ ರೀತಿಯ ಒಂದು ರಾಸಾಯನಿಕ ಗೊಬ್ಬರ ಮೊರೆ ಹೋಗದೆ ಸಾವಯವ ಗೊಬ್ಬರದ ಆಧಾರದ ಮೇಲೆ ನಾವು ಬೇಸಾಯ ಮಾಡುವುದು. ಇವು ಮೂರು ಮೂಲ ತತ್ವಗಳು. ಅಂದರೆ ನಮ್ಮ ರೈತರು ನಾವು ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದಂಥ ಭತ್ತಕ್ಕೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಕೆಲವೊಂದು ಸಾರಿ ಖರ್ಚು ಜಾಸ್ತಿ ಬರುತ್ತೆ, ಮತ್ತು ಗುಣಮಟ್ಟದ ನೀವು ಹೇಳ್ದಂಗೆ ಅಕ್ಕಿ ಸಿಗೋದಿಲ್ಲ. ಈ ಸಾವಯವದಲ್ಲಿ ಬೆಳೆದಂಥ ಅಕ್ಕಿಗೆ ಸಾಕಷ್ಟು ಈ ಸಾವಯವ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆಯೂ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸರ್? ಖಂಡಿತ ಖಂಡಿತ, ಈಗಾಗಲೇ ನಾನು ಆವಾಗಲೇ ಹೇಳಿದಾಗೆ ಸಾವಯವ ಗೊಬ್ಬರ ಅಥವಾ ಸಾವಯವದ ಒಂದು ತತ್ವದಲ್ಲಿ ಮಾಡಿದಂಥ ಬೇಸಾಯದಲ್ಲಿ ಹೆಚ್ಚಿನ ಇಳುವರಿಯ ಕೊರತೆ ಕಂಡುಬರುತ್ತದೆ ಅಂತ ಕೆಲವು ರೈತರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಶ್ರೀ ಪದ್ಧತಿಯಲ್ಲಿ ನಾವು ಸಾವಯವ ತತ್ವದ ಮೇಲೆ ಹೆಚ್ಚಿನ ಒಂದು ಆದಾಯವನ್ನು ಪಡೆದು ಮತ್ತು ಒಳ್ಳೆಯ ಗುಣಮಟ್ಟದ ಒಂದು ಉತ್ಪನ್ನವನ್ನು ಪಡೆದು ನಾವು ಒಳ್ಳೆಯ ಬೆಲೆಯನ್ನು ಕೂಡ ಮಾರುಕಟ್ಟೆಯಲ್ಲಿ ಪಡೆಯಬಹುದು. ಸರ್, ಈಗ ಸಾಕಷ್ಟು ಜನ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಬೆಳೀತಾ ಇರೋದ್ರಿಂದ ರೈತರು ಈ ಶ್ರೀ ಪದ್ಧತಿ ಒಂದು ಭತ್ತದ ಬೇಸಾಯ ಕ್ರಮದ ಬಗ್ಗೆ ನಿಮ್ಮ ಒಂದು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಏನಾದರೂ ಅರಿವು ಮೂಡಿಸಂತ ಕಾರ್ಯಕ್ರಮಗಳು ಕೈಗೊಳ್ತಿರ್ತಾ? ಖಂಡಿತ, ನಾವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಈ ಶ್ರೀ ಪದ್ಧತಿ ಮತ್ತು ಇನ್ನಿತರ ಬೇರೆ ಬೇರೆ ರೀತಿಯ ಭತ್ತದ ವಿಧಾನಗಳಲ್ಲಿ ನಾವು ಸಂಶೋಧನೆಗಳನ್ನು ಕೈಗೊಂಡಿದ್ದೇವೆ. ಅದರಿಂದ ನಾವು ಒಂದು ನಮ್ಮ ತಾಂತ್ರಿಕತೆ ಅಂಥೇಳಿ ಬೇಸಾಯ ತಾಂತ್ರಿಕತೆ ಒಂದು ಪ್ರತ್ಯೇಕವಾದ ಕೈಪಿಡಿಯಲ್ಲೇ ಅದನ್ನು ಈಗಾಗಲೇ ಬಂದಿದೆ. ಅದೇ ರೀತಿ ನಾವು ರೈತರಿಗೆ ಬಂದಂಥ ರೈತರಿಗೆ ಅನೇಕ ರೀತಿಯ ಒಂದು ತರಬೇತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಅದನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ, ಸಾಕಷ್ಟು ಜನ ಪಡೆದುಕೊಂಡಿದ್ದಾರೆ. ರೈತರು ಈ ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಸರ್? ಈಗ ಕಳೆದ ಒಂದು 10 ವರ್ಷಗಳಿಂದ ಕಡಿಮೆ ಆಗಿದೆ. ಯಾಕಂದರೆ ಅದು ನಾನು ಹೇಳಿದಾಗೆ ಭಾರತಕ್ಕೆ ಮೂಲವಾಗಿ 2004 ಇದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಪಡೆಯಿತು. ತದನಂತರ ಕನಿಷ್ಠ ಒಂದು 10 ವರ್ಷದವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಆಸಕ್ತಿಯುತ ರೈತರು ಇದನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ರೈತರು ಯಾಕೋ ಇದ್ರ ಕಡೆ ಹೆಚ್ಚಿನ ಒಲವು ತೋರ್ತಾ ಇಲ್ಲ. ಕಡಿಮೆ ಸಂಖ್ಯೆಯಲ್ಲಿ ರೈತರು ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಯಾರು ಸಂಪರ್ಕಿಸ್ತಾರಲ್ಲ ಅವರಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಆದ ಇರತಕ್ಕಂಥ ಒಂದು ತಾಂತ್ರಿಕತೆಯನ್ನು ಅವರಿಗೆ ವರ್ಗಾಯಿಸ್ತಾ ಇದ್ದೇವೆ. ಈಗ ಸಾಕಷ್ಟು ಜನ ರೈತ ಬಂದು ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳು ಮಾಡಬೇಕು ಅಂತ ಏನಾದರೂ ಆಸಕ್ತಿ ಇರೋಂಥವ್ರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಖಂಡಿತವಾಗಿ ಇಲ್ಲಿ ನಾವು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಅಂತ ಬರುತ್ತಲ್ಲ, ಇಲ್ಲಿಗೆ ಯಾವುದೇ ರೀತಿಯ ತಮಗೆ ಶ್ರೀ ಪದ್ಧತಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಭತ್ತದ ವಿವಿಧ ಹೊಸ ರೀತಿಯ ತಾಂತ್ರಿಕತೆಗಳ ಬಗ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಇಲ್ಲಿ ನೇರವಾಗಿ ಕಾಣ್ಬೋದು, ಇಲ್ಲ ಫೋನಿನ ಮುಖಾಂತರ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ಯಾವುದೇ ಒಂದು ಮುಜುಗರವಿಲ್ಲದೆ ರೈತರು ಬರ್ಬೋದು. ನೀವು ಫೋನ್ ನಂಬರ್ ಹೇಳಿ ಸರ್. ನನ್ನ ದೂರವಾಣಿ ಸಂಖ್ಯೆ 9800290204. ರೈತ ಬಾಂಧವರೇ, ಇದು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯ ಬೇಸಾಯ ತಜ್ಞರಾದ ಡಾಕ್ಟರ್ AY ಹೂಗಾಸರ್ ಅವರ ಮೊಬೈಲ್ ಸಂಖ್ಯೆ 9880920204. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಶ್ರೀ ಪದ್ಧತಿಯ ಭತ್ತದ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ಈ ಎಲ್ಲ ಅನುಕೂಲಗಳನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ AY ಹೂಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪ್ರಕಟಣೆಗಳು. 2022-23 ಸಾಲಿಗೆ ಆತ್ಮ ಯೋಜನೆಯ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಆಸಕ್ತ ಗುಂಪು ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 22-8-2022 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೆ ನವ ವಿಕಾಸ್ ಕೆ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯ್ಯೆ ಆಜಾದೀ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೇ ತಿರಂಗಾ ಔರ್ ಲೇತೆ ಹೇ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯ್ಯೆ ಹರ್ ಘರ್ ಫಹರಾಯೆ ತಿರಂಗಾ. ಕೃಷಿ ಇಲಾಖೆಯ ವಿಶೇಷ ಸಲಹೆ. 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ FAQ ಗುಣಮಟ್ಟದ ಪ್ರತಿ ಕ್ವಿಂಟಾಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಹೀಗಿದೆ. ಭತ್ತ ಸಾಮಾನ್ಯ 2040 ರೂಪಾಯಿಗಳು, ಭತ್ತ ಗ್ರೇಡಿಯೆ 2060 ರೂಪಾಯಿಗಳು, ಜೋಳ ಹೈಬ್ರಿಡ್ 2970 ರೂಪಾಯಿಗಳು, ಜೋಳ ಮಾಲ್ದಂಡಿ 2990 ರೂಪಾಯಿಗಳು, ಸಜ್ಜೆ 2350 ರೂಪಾಯಿಗಳು, ರಾಗಿ 3878 ರೂಪಾಯಿಗಳು, ಮೆಕ್ಕೆಜೋಳ 1962 ರೂಪಾಯಿಗಳು, ತೊಗರಿ 6600 ರೂಪಾಯಿಗಳು, ಹೆಸರು 7755 ರೂಪಾಯಿಗಳು, ಉದ್ದು 6600 ರೂಪಾಯಿಗಳು, ಶೇಂಗಾ 5850 ರೂಪಾಯಿಗಳು, ಸೂರ್ಯಕಾಂತಿ ಬೀಜ 6400 ರೂಪಾಯಿಗಳು,

ಪ್ರತಿ ಲೀಟರ್ ನೀರಿಗೆ 0.4 ಇಮಾಮೆಕ್ಟಿನ್, ಬೆಂಜೋಯೇಟ್ 5% SG ಅಥವಾ 0.3 ಗ್ರಾಂ ಸ್ಪೈನೋಸಾಡ್ ಬೆರೆಸಿ ಒಂದೊಂದೇ ಸಾಲು ಹಿಡಿದು ಪ್ರತಿ ಸುಳಿ ತುಂಬುವಂತೆ ಸಿಂಪರ್